ಕೃಷಿ ಇರುವಂತಹ ಕೃಷಿ ಕಾರ್ಮಿಕರು ಏನಾಗಿದ್ದಾರೆ ಅಂತಂದ್ರೆ, ಈ ಸಮುದಾಯಕ ದುಡಿಮೆ ಇವತ್ತಿನಾಗಿದೆ ನಮ್ಮಲ್ಲಿ, ಈ ಸಮುದಾಯಕ ದುಡಿಮೆಗೆ ಯಾರೂ ಕೃಷಿ ಕಾರ್ಮಿಕರು ಮುಂದೆ ಬರ್ತಾ ಇಲ್ಲ. ಈ ನಾಲ್ಕು ಕಾರಣಗಳಿಂದ ಇವತ್ತು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳೋದೇ ದುಸ್ತರವಾಗ್ಬಿಟ್ಟಿದ್ದಾರೆ. ನಮ್ಗೆ ಇವತ್ತು ಬಹಳ ಇವತ್ತಲ್ಲ ಬಹಳ ದಿನದಿಂದ ನಮ್ಗೆ ಕೂಲಿ ಅಳೆ ಸಿಗೋದಿಲ್ಲ, ಕೂಲಿ ಅಳೆ ಸಿಗೋದಿಲ್ಲ. ಪ್ರತಿಯೊಂದು ರೈತರ ಮನೆಯಲ್ಲೂ ರೈತರ ಕುಟುಂಬದಲ್ಲಿ ಸುದ್ದಿ ಇದೆ, ಯಾಕೆ ಕಳೆ ತೆಗೆದಿಲ್ಲ ಅಂತಂದ್ರೆ ಅಯ್ಯೋ ಕೂಲಿ ಆಳ್ಸಕ್ಕಿಲ್ಲ, ಆಮೇಲೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಇನ್ನೂ ದೊಡ್ಡ ತಲೆಬಿಸಿ. ಯಾಕಂತಂದ್ರೆ ನೋಡಿ, ಯಾವ್ದು ಬೇಕಾದ್ರೆ ಕಾಯ್ತದೆ, ಕೃಷಿ ಚಟುವಟಿಕೆಗಳು ಯಾರಿಗೂ ಕಾಯೋದಿಲ್ಲ. ಯಾಕಪ್ಪ, ಇದು ಹವಾಮಾನ ಆಧಾರಿತ. ಯಾವಾಗ ಬಿತ್ತಬೇಕು ಆಗ್ಲೇ ಬಿತ್ತಬೇಕು, ಯಾವಾಗ ಎಡೆಕುಂಟೆ ಹೊಡಿಬೇಕು ಆಗ್ಲೇ ಎಡೆಕುಂಟೆ ಹೊಡಿಬೇಕು, ಯಾವಾಗ ಕಳೆ ತೆಗಿಬೇಕು ಆಗ್ಲೇ ಕಳೆ ತೆಗಿಬೇಕು, ಯಾವಾಗ ಕೊಯ್ಬೇಕು ಆಗ್ಲೇ ಕೊಯ್ಬೇಕು. ಸ್ವಲ್ಪ ಈಗ ಏನು ಭತ್ತ ನೀವು ಹಾರ್ವೆಸ್ಟ್ ಮಾಡಿರ್ತೀರ, ಹಾರ್ವೆಸ್ಟ್ ಮಾಡಿ ತಕ್ಷಣ ನೀವು ಏನು ಅದನ್ನ ನೀವು ಒಳಗೆ ಹಾಕೋಬೇಕು ಅದನ್ನ. ಹೌದು, ಇಲ್ಲ ದೊಡ್ಡ ಒಂದು ದೊಡ್ಡ ಇಬ್ಬನಿ ಬಿದ್ದರೆ ಸಾಕು ಹಾಳಾಗೋಗ್ಬಿಡ್ತಿತ್ತು. ಅದು ಒಂದು ಎರಡು ದಿನ ತಂಪೇರಿ ಬಿಟ್ರೆ ಅದು ಹೇಳೋದಲ್ಲ. ಅದಕ್ಕೋಸ್ಕರ ಹಂಗಾಗಿ ರೈತರಿಗೆ ಇವು ಸೂಕ್ಷ್ಮ ಅವ್ರಿಗೆ ಗೊತ್ತಿರುತ್ತೆ, ನಾವು ಒಳಗೆ ಹಾಕೋಬೇಕು ಆ ಸಮಯಕ್ಕೆ ಇಲ್ಲಾಂದ್ರೆ ಏನ ಅವ್ರದ್ದು ವ್ಯವಸ್ಥೆ ಆಗ್ಬೇಕು. ನಮ್ಮೇಲೆ ಕೃಷಿ ಕಾರ್ಮಿಕರು ಅಥವಾ ಕೂಲಿ ಆಳುಗಳ ಮೇಲೆ ಅವಲಂಬಿತ ತುಂಬಾ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗದೆ ರೈತರು ಹಲವಾರು ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಾರೆ, ನಾಶ ಆಗ್ತದೆ ಅವರಿಗೆ, ತುಂಬಾ ನಷ್ಟ ಆಗ್ತಾ ಇದೆ. ಅದನ್ನೇನಾಗಿದೆ, ಕೃಷಿ ಅಂತಂದ್ರೆ ಮನೆಯಲ್ಲಿ ಮುಂದೆ ಎಲ್ಲ ಸಹಾಯ ಅನ್ನಂಗೆ ಹಂಗಾಗ್ಬಿಟ್ಟಿದೆ. ಇವತ್ತು ಒಂದು ಕರೆಯನ್ನು ತೆಗೆದುಕೊಳ್ಳೋಣ, ಮಾತಾಡಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಸರ್ ಎಲ್ಲಿಂದ? ಹೆಸರು ಹೇಳಿ, ಕೇಳ್ತಾ ಇಲ್ಲ ನಮ್ಗೆ, ಸ್ವಲ್ಪ ದೊಡ್ಡದಾಗಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ, ಸೂರಿಂದ ಕೇಳಿ, ಪ್ರಶ್ನೆ ಕೇಳಿ. ಶ್ರೀ ನರಸೀಪುರ ತಾಲೂಕು ಸೋಸೈಂದ ಮಹದೇಶ್ವರ ಮಾಡೋ ನಮಸ್ಕಾರಗಳು ಗುರುಗಳ. ಮಹದೇಶ್ವರಪ್ಪ ಹೇಳ್ರಿ. ಕೃಷಿ ಯಂತ್ರ ಯಾತ್ರೀಕರಣ ಆಗ್ದವಾಗಿದೆ, ನಾವು ವ್ಯವಸಾಯ ಮಾಡಕ್ ಆಯ್ತಿಲ್ಲ ಗುರುಗಳ. ಹೌದು, ಕೃಷಿ ಇವತ್ತು ನಾವೇನು ಆಹಾರ ತಿಂತಾ ಇದೀವಿ ಅಂತಂದ್ರೆ ಇವತ್ತು ಕೃಷಿ ಯಾಂತ್ರೀಕರಣದಿಂದಲೇ. ಅದಿದ್ದವಾಗೆ ನಾನು ವ್ಯವಸಾಯ ಮಾಡಕ್ ಆಯ್ತಿಲ್ಲ, ಆದ್ರೆ ಇದಕ್ಕೆ ಆದ್ಯತೆ ಕೊಟ್ಟಂತ ಕೃಷಿ ಇಲಾಖೆಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ. ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ, ಯಾಕಪ್ಪಂದ್ರೆ ಆ ಕೃಷಿ ಅಂತ ಬೆಳೆಸ್ಕೊಂಡು ನೀವು ಬೆಳೆದಿರಿ, ಬೆಳೆದಿದ್ದಕ್ಕೆ ನಮಗೆ ಆಹಾರ ಸಿಕ್ತು, ಅದಕ್ಕೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ನಂದೊಂದು ಮನವಿ ಗುರುಗಳ, ಹೇಳಿ ಗುರುಗಳೇ. ಕೃಷಿ ಯಂತ್ರದಾರಲ್ಲಿ ಈಗ GST ಕಮ್ಮಿ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳ. ಇಲ್ಲ, ಅದೇನಾಗಿದೆ, ಕೃಷಿ ಉಪಕರಣಗಳಿಗೆ GST 12% ಇದ್ದಿದ್ನ 5% ಮಾತ್ರ ಕಡಿಮೆ, 7% ಮಾತ್ರ ಕಡಿಮೆ ಆಗ್ತದೆ ಅಷ್ಟೇನೆ. ಅದು ಅದಕ್ಕೆ ಕೃಷಿ ಯಂತ್ರದಾರಿನಲ್ಲಿ ನೀವು ಅದು ಅಲ್ಲಿ ಒಂದ್ಸರಿ ನಾವು ಸಹಾಯಧನ ಕೊಟ್ಟಾದ್ಮೇಲೆ ಯಾವ್ದೇ ಅದಕ್ಕೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಡೀಸೆಲ್ಲು, ಪೆಟ್ರೋಲು, ಅಲ್ಲಿರ್ತಕ್ಕಂಥ ಸಂಬಳ, ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ವೆಚ್ಚ, ಅದಕ್ಕೆ ಯಾವುದಕ್ಕೂ ಸಹಿತ ನಾವು GST ಕಡಿಮೆ ಆಗಿಲ್ಲ. ಕಡಿಮೆ ಆಗಿರೋದು ಯಾವುದು, ನೀವು ಖರೀದಿ ಮಾಡಲಿಕ್ಕೆ ಮಾತ್ರ. ಆಯ್ತಾ, ಕಮ್ಮಿ ಮಾಡೋದಲ್ಲ ಗುರುಗಳ. ಯಾವುದು GST ಕಡಿಮೆ ಮಾಡಿದ್ರೆ ಕೃಷಿ ಯಂತ್ರೋಪಕರಣಗಳಿಗೆ ಮಾತ್ರ, ಒಂದ್ಸರಿ ಖರೀದಿ ಮಾಡೋ ಈಗಾಗಲೇ ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಪೆಟ್ರೋಲ್ ಡೀಸೆಲ್ಗೇನು GST ಕಡಿಮೆ ಆಗಿಲ್ಲ. ಆಯ್ತಾ, ಅದಕ್ಕೆ ಮುಖ್ಯವಾಗಿ ಖರ್ಚು ಬರೋದು ಪೆಟ್ರೋಲ್ ಡೀಸೆಲ್ ಮತ್ತೆ ಸಂಬಳ. ಸರಿ, ವಂದನೆಗಳು, ನಿಮ್ಗೆ ಒಳ್ಳೇದಾಗ್ಲಿ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇರುತ್ತೆ. ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಹಲೋ ಸರ್, ನಮಸ್ಕಾರ. ನಮಸ್ತೆ, ಯೋಗೇಂದ್ರ ಪ್ರಸಾದ್ ಎಲ್ಪೇರೆ ಗ್ರಾಮ ನಂಜನಗೂಡು ತಾಲೂಕಿನಿಂದ. ಕೇಳಿ ಯೋಗೇಂದ್ರ ಪ್ರಸಾದ್ ಅವರೇ. ಸರ್, ಇವಾಗ ನಾವು ಟೆಲ್ಲರ್ ಹಾಕ್ಬೇಕು ಅಂತ ಇದ್ದೀನಿ ಅರ್ಜಿ, ನಾಳೆ ಯಾವಾಗಲೇ ಹಾಕ್ಬೇಕು ಸರ್? ಇದು ಹೇಳ್ತಾರೆ ಟಿಲ್ಲರ್ ಅರ್ಜಿ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ಹಾಕ್ಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಾಗಲಿ ಅಥವಾ ನೀವು ಸಹಾಯ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಯಾವಾಗ ಬೇಕಾದ್ರೂ ಹಾಕ್ಬೋದು. ಆದ್ರೆ ನಿಮ್ಮ ಆಯ್ಕೆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಆಗ್ತದೆ. ಆಯ್ತಲ್ಲ, ಎಸ್, ಯಾವಾಗ ಬೇಕಾದ್ರೂ ಹಾಕ್ಬೋದು. ಮತ್ತೇನ್ ಪ್ರಶ್ನೆ ಇದೆ? ನಿಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇರುತ್ತದೆ, ಅಲ್ಲಾದ್ರೂ ಹಾಕ್ಬೋದು. ನೀವು ಹೋಬಳಿ ರೈತ ಸಂಪರ್ಕ, ಹೆಸರೇ ರೈತ ಸಂಪರ್ಕ ಕೇಂದ್ರ ಅಂತ, ರೈತರು ಸಂಪರ್ಕಿಸುವ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇರ್ತದೆ. ಇಲ್ಲ, ನೀವು ಸಹಾಯ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ, ಅಲ್ಲಿಗೆ ನೀವು ಸಂಪರ್ಕ ಮಾಡಬಹುದು. ಆಯ್ತಲ್ಲ, ಬಾಡಿಗೆ ಕೊಡ್ತಾರಲ್ಲ ಅದು ಕೃಷಿ ಯಂತ್ರದಾರೆ. ಕೃಷಿ ಯಂತ್ರದಾರೆ ನೀವು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಮುಂದಿದ್ದಾವೆ. ಇನ್ನೊಂದು ಅದಾದ್ಮೇಲೆ ನಾವು ಈಗ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತ ಮಾಡಿದ್ದೀವಿ, ಅವ್ರನ್ನು ಬೇಕಾದ್ರೆ ಹೋಗಿ ಕೇಳಬಹುದು. ಅಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಅವರು ಬಾಡಿಗೆ ಆಧಾರ ಮೇಲೆ ಕೊಡ್ತಾರೆ. ಓಕೆ, ಆಯ್ತು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು. ಕೊಪ್ಪಳ ಯಾವ್ದು ಹೆಸರು ಹೇಳಿ ಸರ್? ಕೊಪ್ಪಳ ಹತ್ರ ಕಾತ್ರಿಕಿ ಗುಡ್ಲನೂರ್ ಅಂತ ಹೇಳಿ, ನಮ್ದು ಕೊಪ್ಪಳ ತಾಲೂಕು ಅಳವಂಡಿ ಹೋಬಳಿ. ಹೇಳಿ ಸರ್. ಏನಿಲ್ಲ ಸರ್, ಈಗ ನಮ್ಮ ದೇಶದಲ್ಲಿ ಬೇರೆ ದೇಶದ ಅಗ್ರಿಕಲ್ಚರ್ ಗೆ ಡಿಪೆಂಡ್ ಮಾಡಿದ್ರೆ ನಾವು ತುಂಬಾ ಹಿಂದೆ ಇದೀವಿ ಸರ್. ಇನ್ನು ಕೃಷಿ ಯಂತ್ರ ಧಾರಣೆ ಬಂದ್ಮೇಲೆ, ಆಮೇಲೆ ತುಂತುರು ನೀರಾವರಿ, ಹನಿ ನೀರಾವರಿ, ಬೇರೆ ಬೇರೆ ಪದ್ಧತಿ ಅಳವಡಿಸಿಕೊಂಡ್ಮೇಲೆ ನಾವು ಇಸ್ರೇಲ್ ಮಾದರಿಯಲ್ಲಿ ಹೋಗ್ತಿದೀವಿ ಸರ್. ನಿಜ ಒಪ್ಕೊಂತಿದೀನಿ ಸರ್. ಸರ್ಕಾರಕ್ಕೆ ನಿಮ್ಮ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ ಸರ್, ಇನ್ನು ಮುಂದಾದ ಯೋಜನೆಗಳನ್ನು ನಮ್ಗೆ ರೈತರಿಗೆ ಅಳವಡಿಸಿ ಇನ್ನು ಹೆಚ್ಚು ಉತ್ಪಾದನೆ ಮಾಡಕ್ಕೆ ಕೃಷಿ ಯಂತ್ರ ಧಾರಣೆಯಿಂದ ಬೇರೆ ಬೇರೆ ಉಪಕರಣಗಳನ್ನ ನೀವು ಅವರಿಗೆ ಸರ್ಕಾರಕ್ಕೆ ತೋರಿಸಿಕೊಟ್ರೆ, ಬೇರೆ ಬೇರೆ ಉಪಕರಣಗಳನ್ನ ತರಿಸಿದ್ರೆ ಇನ್ನು ರೈತರಿಗೆ ಅನುಕೂಲ ಆಗ್ಬೋದಲ್ಲ ಅನ್ನೋದನ್ನ ನಮ್ದೊಂದು ರಿಕ್ವೆಸ್ಟ್ ಸರ್. ನಾವೇನ್ ಮಾಡಿದೀವಿ ಈಗ, ನಾವು ರೈತ ಸ್ನೇಹಿ ಅಥವಾ ಹೊಸದಾಗಿ ಆವಿಷ್ಕಾರವಾಗಿರ್ತಕ್ಕಂಥ ಸಂಶೋಧನೆ ಆಗಿರ್ತಕ್ಕಂತ ಎಲ್ಲ ಉಪಕರಣಗಳನ್ನು ಸಹಿತ ನಮ್ಮ ಸಹಾಯದಂದಡಿ ಕೃಷಿ ಇಲಾಖೆಗೆ ಸೇರ್ಪಡಿಸ್ತಾ ಇದ್ದೀವಿ. ನಾವು ಮಾರುಕಟ್ಟೆಯಲ್ಲಿ ಪ್ರಚಲಿತ ಒಳ್ಳೇದು ನಮ್ಮಲ್ಲಿ ಇರಬೇಕು ಅಂತ ಮಾಡ್ತಿದ್ದೇವೆ. ನೀವು ಸಹಿತ ನೀವು ಸಹ ಲೆಟರ್ ಬರ್ಕೋಬಹುದು ಸರ್, ಇಂಥದ್ದೆಲ್ಲ ಒಂದು ವಿಷಯ, ಒಂದು ಕೃಷಿ ಅಂತ ನೋಡಿದೀನಿ, ಅದು ಬಹಳ ಚೆನ್ನಾಗೈತೆ, ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇಲ್ಲ, ಅದನ್ನು ಸೇರಿಸಿ ಅಂತಂದ್ರೆ ಅದನ್ನು ಸಹಿತ ಸೇರಿಸ್ಕೊಳ್ಳೋಕೆ ನಾವು ಕ್ರಮ ಕೈಗೊಳ್ತಾ ಇದೀವಿ. ಅಷ್ಟೊಂದು ನಾವು ಅದನ್ನ ರೈತರ ಸ್ನೇಹಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ಸರಿ ಸರ್, ಆಗಿ ಸರ್. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ನಿಮಗೆ ಒಂದೇ ಮನವಿ ಸರ್, ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಪಂಪ್ಸ್, ಇದು ಏನು ಪವರ್ ಸ್ಪ್ರೇಯರ್ಗಳು, ಬೇರೆ ಬೇರೆ ಉಪಕರಣಗಳೇನಿದಾವಲ್ಲ ಸರ್, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಗುಣಮಟ್ಟದ ಕ್ವಾಲಿಟಿಗಳು ಇರ್ತಕ್ಕಂಥ ಕಂಪನಿಗಳಿಗೆ ಸ್ವಲ್ಪ ಕೊಡೋದ್ರಿಂದ ರೈತರಿಗೆ ಇನ್ನೂ ಅನುಕೂಲ ಆಗ್ತದೆ ಸರ್. ನಿಮ್ ಕಡೆಯಿಂದ ಬಹಳ ರೀತಿ ಯೋಜನೆ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷನೂ ಹೊಸ ಹೊಸ ನಿಮ್ ಬೆಳೆಗೆ ಯಾವ್ಯಾವ ಬೆಳೆಗೆ ಏನೇನ್ ಬೆಳೆ ಬೇಕು, ಮತ್ತೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಯಾವ್ದು ಬೇಕು ಅದು ಸಹಿತ ಅವ್ರು ಕೊಡ್ತಾ ಇದೀವಿ. ನಿಮ್ದು ಯಾವ್ದು ಒಳ್ಳೇದು ಅಂತೇಳಿ ಅದು ಸೇರಿಸ್ತೀವಿ. ಆಯ್ತಾ? ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಹಲೋ, ನಾ ಕೇಳ್ತಾ ಇದ್ದೆ, ಹೆಸರು ಹೇಳಿ, ಎಲ್ಲಿಂದ? ಗೌಡ್ರಿಗೆ, ನಮ್ಮ ಸಾಹೇಬ್ರಿಗೆ, ನಮ್ಮ ರೈತರ ಕರ್ನಾಟಕ ರಾಜ್ಯ ರೈತ ಪರವಾಗಿ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಪ್ರಶ್ನೆ ಕೇಳಿ. ನಾನು ಈಗ ಚಾಪಕುಟ್ಟಿಗೆ, ನನ್ನ ಹೆಸರು ಕಲ್ಲಪ್ಪ ಬಸಪ್ಪತ್ತ ಅವರ. ನೀವು ವಿಜಯಪುರದಿಂದ? ಹಾ, ವಿಜಯಪುರದಿಂದ. ನನ್ನ ಹೋಬಳಿ ಹತ್ತಿಕೋಟ. ಆಯ್ತು ಆಯ್ತು, ಕೇಳಿ ಪ್ರಶ್ನೆ ಕೇಳಿ. ಈಗ ನಾವು ಚಾಪಕುಟ್ಟಿಗೆ ಅರ್ಜಿ ಹಾಕಿದ್ದೇವೆ. ಹೌದು, ಚಾಪಕುಟ್ಟಿಗೆ ಅರ್ಜಿ ಹಾಕಿ ಒಂದು ವರ್ಷ ಮೇಲುಗಡೆ ಆಗಿ ಹೋಯ್ತು. ಹೌದು, ಮತ್ತೆ ಇನ್ನೊಂದ್ರೆ ನಮ್ಮ ಕೃಷಿ ಸಹಾಯಕರು, ನಮ್ಮ ಜಿಲ್ಲಾದು ಬಹಳ ಅನುಕೂಲ ಮಾಡಿಕೊಟ್ಟಾರೆ ನಿಮಗೆ. ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ, ಅದು ಅನುದಾನ ಮ್ಯಾಗ ನಾವು ಚಾಪ್ ಕಟ್ಟ ಕೊಟ್ಟೋ ಬರ್ರಿ, ಅದು ನಮ್ಗೆ ದಯವಿಟ್ಟು ನಮ್ಗೆ ಕೊಟ್ಟಿಲ್ಲ. ನಮಗೇನಿಲ್ಲ, ನಮಗೆ ನಾವು ಜಸ್ಟ್ ನೀವು ಅಪ್ಲಿಕೇಶನ್ ಅರ್ಜಿ ಹಾಕಿರೋದನ್ನ ನಾವು ಅದನ್ನ ಆನ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಅನುದಾನ ಲಭ್ಯತೆ ಆಧಾರದ ಮೇಲೆ, ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ದು ಸೆಲೆಕ್ಷನ್ ಆಗ್ತಾ ಇರುತ್ತೆ ಆನ್ಲೈನ್ ಅಲ್ಲಿ. ಆಗ್ತಾನೆ ಇರ್ತದೆ. ನಮ್ಮಲ್ಲಿ ಅನುದಾನ ಎಷ್ಟು ಕೊಟ್ಟಿರ್ತಾರೋ ಅಲ್ಲಿವರೆಗೂ ಅದು ನಿಂತು ಬಿಡುತ್ತೆ. ಈಗ ಯಾವ್ದೊಂದು ತಾಲೂಕು, ನಿಮ್ ತಿಕೋಟ ತಾಲೂಕಿಗೆ 10 ಲಕ್ಷ ಕೊಟ್ಟಿದ್ರು, 10 ಲಕ್ಷಕ್ಕೆ ಯಾರು ಮೊದಲು ಹಾಕಿರ್ತಾರೆ ಅಪ್ಲಿಕೇಶನ್ ಕ್ಲಿಯರ್ ಆಗ್ತಾ ಹೋಗ್ಬಿಡ್ತದದು. ಇನ್ನೂ ಇದೆ, ಇನ್ನೂ ಇದೆ ಆನ್ಲೈನ್ ಸರ್ಕಾರದಿಂದ ಆಗಲಿ, ನಾವು ಸರ್ಕಾರಕ್ಕೆ ಬರ್ಕೊಂಡಿದ್ವಿ, ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚಿನ ಅನುದಾನ ಪಡಿ ಅಂತ ಕೊಡಿ ಅಂತ ತುಂಬಾ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದಾವೆ. ಅದು ಕೊಟ್ಟ ಮೇಲೆ ನಾವೆಲ್ಲವನ್ನೂ ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಬರ್ಕೊಂಡಿದ್ವಿ. ಅವ್ರಿಗೆ ಹೆದರ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಾಯಿರಿ, ನಿಮ್ಗೆ ಕಾಯ್ಬೇಕು, ಕಾಯ್ರಿ, ಕಾಯ್ಬೇಕು. ನಮ್ ಜಿಲ್ಲೆಯಲ್ಲಿ ಬಹಳ ಭಾರಿ ಕೆಲಸ ಮಾಡಿಕೊಡ್ಲತ್ತಾರ್ರಿ, ನಮ್ಗೆ ತೃಪ್ತಿ ಬಂದಿದೆ. ಓಕೆ, ವಂದನೆಗಳು, ವಂದನೆಗಳು, ತಮಗೆ ವಂದನೆಗಳು. ನೀವು ಅಟ್ಲೀಸ್ಟ್ ಮಾಡ್ತಾ ಇದ್ರಂತ ಅಭಿನಂದಿಸ್ತಾ ಇದ್ದೀರಲ್ಲ ಕೃಷಿ ಇಲಾಖೆಗೆ, ನಿಮಗೆ ತುಂಬಾ ಹೃದಯದ ಅಭಿನಂದನೆಗಳು. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ, ಕೃಷಿ ಯಾಂತ್ರೀಕರಣ ವಿಭಾಗ. ಹಲೋ, ಹಾ ಹೇಳಿ ಸರ್. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ. ಹೇಳಿ ಸರ್. ಈಗ ನಾವು ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಆ ಸಬ್ಸಿಡಿ ಮೊದಲಾದ ಸೌಲಭ್ಯಗಳು ಜನರಲ್ ಕ್ಯಾಟಗರಿ ಅವರಿಗೆ ಬೇರೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಬೇರೆ ಇರುತ್ತೆ, ಹೇಗೆ ಹೇಳ್ತಾರೆ?

ಅರ್ಜಿ ಹಾಕಿದ್ರೆ ಲಭ್ಯತೆ ಆದ ನಿಮ್ದು ಯಾವ ಅದರಲ್ಲಿ ನಾವು ಎಲ್ಲ ಮಾಡೆಲ್ಗಳು ಹಾಕಿರ್ತೀವಿ. ಬೇರೆ ಬೇರೆ ತಯಾರಿಕ ಸಂಸ್ಥೆಗಳಿಂದ ಬೇರೆ ಬೇರೆ ಉಪಕರಣಗಳದ್ದು ಬೇರೆ ಬೇರೆ ರೇಟ್ ಇರ್ತವೆ. ಅವೆಲ್ಲವನ್ನು ನೋಡಿದ್ರೆ ಕೃಷಿ ಇಲಾಖೆ ರೈತ ಸಂಪರ್ಕ ನೋಡಿದ್ರೆ ನಿಮ್ಗೆ ಎಲ್ಲವನ್ನು ಲೀಸ್ಟ್ ಸಿಗ್ತದೆ, ನಿಮ್ಗೆ ಯಾವ ಮಾಡಲ್ ಎಷ್ಟು ರೇಟ್ ಅಂತ ಇರ್ತದೆ ಅಲ್ಲಿ. ಆಯ್ತಾ, ಅದು ಹೇಳಕ್ಕಾಗಲ್ಲ. ಅದು ಲಭ್ಯತೆ ಆಧಾರದ ಮೇಲೆ ಜ್ಯೇಷ್ಠತೆ ಆಧಾರದ ಮೇಲೆ ನಿಮ್ ಸೆಲೆಕ್ಷನ್ ಆಗುತ್ತೆ ಅಲ್ಲಿ, ನಿಮ್ದು ಆಯ್ಕೆ ಆಗುತ್ತೆ. ಆಯ್ತಾ, ಇಷ್ಟೇ ದಿನದಲ್ಲಿ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ವಿಭಾಗ, ಇದು ಇವತ್ತಿನ ನೇರ ಪ್ರಸಾರ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಗುಡಿಪಡೆ ತಾಲೂಕು ಶಾಲೆ. ಹ್ಮ್, ಪ್ರಶ್ನೆ ಕೇಳಿ ಸರ್. ಈಗ ಕೃಷಿ ಉಪಕರಣಗಳನ್ನ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಾ? ಹೌದು. ಒಂದ ಉಪಕರಣನ ಪಡೆದಾಗ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಸಮಯ ಆಗೋ ತನಕ ಅವ್ರಿಗೆ ಇಷ್ಟು ಕೊಡಕ್ಕಿಲ್ಲ ಅಂತ ಏನಾದ್ರು ಇದೆಯಾ? ಅಥವಾ ಹೇಳ್ಬಿಡ್ತೇನೆ. ಒಮ್ಮೆ ಕೃಷಿ ಯಂತ್ರೋಪಕರಣ ಕಡಿದ ಮೇಲೆ ಅದೇ ಯಂತ್ರೋಪಕರಣ ಮುಂದಿನ 7 ವರ್ಷಗಳವರೆಗೆ ತೆಗೆದುಕೊಳ್ಳಕ್ ಆಗೋದಿಲ್ಲ. ಬೇರೆ ಹೇಳ್ತಾರ ನೋಡಿ, ಹೇಳ್ಬಿಡ್ತೇನೆ. ಈಗ ನೀವು ನೇಗಿಲು, ಈಗ ಯಾವ್ದೊಂದು ಎರಡು ಪಲ್ಟಿ ನೇಗಿಲು ತಗೊಂಡಿದ್ದೀರಿ ನೀವು ಈ ವರ್ಷ, ಉದಾಹರಣೆ ತಗೊಳ್ಳಿ. ಮುಂದಿನ 7 ವರ್ಷ ಅದೇ ನೇಗಿಲು ತಗೊಳ್ಳಕ್ ಆಗೋದಿಲ್ಲ. ಆದ್ರೆ ಮುಂದಿನ ವರ್ಷ ನೀವು ರೋಟೋವೇಟರ್ ತಗೋಬಹುದು. ಆಯ್ತಾ, ಮುಂದಿನ ವರ್ಷ ಕಲ್ಟಿವೇಟರ್ ತಗೋಬಹುದು, ಅದ್ರ ಮುಂದಿನ ವರ್ಷ ನೀವು ಡಿಸ್ಕ್ ಹ್ಯಾರೋ ತಗೋಬಹುದು, ಅದ್ರ ಮುಂದಿನ ವರ್ಷ ಕುಂಟೆ ತಗೋಬಹುದು. ಅಂದ್ರೆ ಉಪಕರಣ ಒಂದು ಬೆಳೆಗೆ ಆರಂಭದಿಂದ ಏನೇನು ಹಂತ ಹಂತವಾಗಿ ಏನೇನು ಉಪಕರಣ ಬೇಕಾಗುತ್ತೋ ಅದೆಲ್ಲ ಕೊಡ್ತಾರೆ. ಬಟ್ ನೀವು ನೇಗಿಲು ಕೊಟ್ಟಿದ್ದು ತಗೊಂಡಿದ್ದೀನಿ ಸರಿ, ನನಗೆ ಮುಂದಿನ ವರ್ಷ ಮತ್ತೊಂದು ನೇಗಿಲು ಬೇಕಂತ ಕೊಡಲ್ಲ. ಅದನ್ನು 7 ವರ್ಷಗಳವರೆಗೂ ಆ ನೇಗಿಲು ಕೊಡಲ್ಲ, ಬೇರೆ ತಗೊಂಡು. ಆದ್ರೆ ಮೊದ್ಲು ಸರ್ ಟಾರ್ಪನ್ ಕೊಡ್ತಿದ್ರಲ್ಲ ತಮ್ಮ ಇಲಾಖೆಯಿಂದ ಒದಗಿಸ್ಕೊಡ್ತೀರಿ, ಗುಣಮಟ್ಟದ ಬರ್ತಿದ್ದ. ಈಗ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇಲ್ಲ ಸರ್, ಒಂದ್ ಅಮೌಂಟ್ ಜಾಸ್ತಿ ಇರುತ್ತೆ. ಇವತ್ತಿನ ಕಾರ್ಯಕ್ರಮ ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ, ಅದು ನಿಮ್ಮ ಇಲಾಖೆ ಅಂತಾನೆ ಸರ್ ಒದಗಿಸ್ಕೊಡೋದು. ಕೊಡ್ತದೆ ಕೊಡ್ತದೆ. ಕೃಷಿ ಯಂತ್ರೋಪಕರಣದ ಬಗ್ಗೆ ಮಾತ್ರ ಸೀಮಿತವಾಗಿರ್ಲಿ ತಮ್ಮ ಪ್ರಶ್ನೆಗಳು. ಇವತ್ತು ಕರೆ ಮಾಡಿದ ಧನ್ಯವಾದಗಳು. ಆಯ್ತು, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ತಿಪ್ಪೂರು ತಾಲೂಕ್, ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕ್ ಉಪ್ಪನಹಳ್ಳಿ ಅಂತ. ಬಸವರಾಜ್ ಅಂತ ನಮ್ಮ ಹೆಸರು. ಓಕೆ, ಪ್ರಶ್ನೆ ಕೇಳಿ ಬಸವರಾಜ್ ಅವರೇ. ಸರ್ ಇದು ಯಾಂತ್ರೀಕರಣಕ್ಕಿಂತ ಸ್ವಲ್ಪ ಸ್ವಲ್ಪ ಇದರಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಅಲ್ಲೇ ಸಂಬಂಧಪಟ್ಟಿದ್ದೆ ಕೇಳಿ ಸರ್. ನಾವು ಕೃಷಿ ಇದರಲ್ಲಿ ಈಗ ಡ್ರಿಪ್ ಇರಿಗೇಷನ್ ಈ ಡ್ರಿಪ್ ಅದೇನು ಮಾಡಿಸಲು ಹೋದಾಗ ಈಗ ಇಲ್ಲಿ ಕೊನೆಯಲ್ಲಿ ಇದು ನಿಮ್ದು ಕೇಂದ್ರ ಐತಿ, ಏನೋ ಇದು ಮಣ್ಣು ನೀರು ಪರೀಕ್ಷೆ ಮಾಡೋದು. ಒಬ್ಬ ರೈತ ಅಲ್ಲಿ ಹೋದಾಗ ಒಂದು ನೀರು ಟೆಸ್ಟ್ ಗೆ 200 ರೂಪಾಯಿ ಮತ್ತೆ ಮಣ್ಣು ಟೆಸ್ಟ್ ಗೆ 300 ರೂಪಾಯಿ ಫೀಸ್ ತಾಂತಾರೆ. ಅದು ಈಗ ಗೌರ್ಮೆಂಟ್ ಕೇಂದ್ರ ಆಗಿ ರೈತನಿಗೆ ಅನುಕೂಲ ಎಲ್ಲ ಆಯ್ತು? ಇಲ್ಲ, ನಮ್ಮ ಕೃಷಿ ಇಲಾಖೆಯಲ್ಲಿ ಮಣ್ಣು ಮತ್ತು ನೀರನ್ನ ಉಚಿತವಾಗಿ ಪರೀಕ್ಷೆ ಮಾಡಿಕೊಡ್ಲಾಗ್ತದೆ. ನೀವ್ ಯಾವ್ದು ಖಾಸಗಿ ಹೋಗಿರ್ಬೇಕು ನೀವು? ಕೊನೆಯಲ್ಲಿ ಸಂಶೋಧನಾ ಕೇಂದ್ರ ಐತಲ್ ಸರ್, ಅದು ಕೊನೆಯಲ್ಲಿ ಸಂಶೋಧನಾ ಕೇಂದ್ರ, ಅದು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿ ಅಡಿ ಬರ್ತದೆ. ಅದು ಕೃಷಿ ಇಲಾಖೆ ಅಲ್ಲ. ಅದು ಇವತ್ತಿನ ಪ್ರಶ್ನೆ ನಿಮ್ದು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಅವರು ನಿಗದಿತ ಸಮಯಕ್ಕೆ ಹೋದ್ರೆ ಅವರು ಫ್ರೀ ಮಾಡ್ಕೊಡ್ತಾರೆ. ಕೃಷಿ ಇಲಾಖೆಗೆ ಹೋಗಿ, ಕೃಷಿ ಇಲಾಖೆಗೆ ಹೋಗಿ ನೀವು. ಆಯ್ತಾ, ಸದ್ಯಕ್ಕೆ ತಿಪ್ಟೂರು ಮಾಡೋದು, ಅದು ಜಿಲ್ಲಾ ಮಟ್ಟದಲ್ಲಿ ಒಂದಿರ್ತದೆ. ಜಿಲ್ಲಾ ಮಟ್ಟಕ್ಕೆ ಹೋಗಿ ನೀವು ನಮ್ಮ ಕೃಷಿ ಇಲಾಖೆ ಸಂಪರ್ಕ ಮಾಡಿ ಮಣ್ಣನ್ನು ಕೊಟ್ಟು ಮಣ್ಣು ಪರೀಕ್ಷೆ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಡ್ತೀವಿ. ಈ ಪ್ರಶ್ನೆ ಮಾಡಿದ್ದು ಕೇಳಿದ್ದಾರೆ ಬಹಳ ಬಹಳ ಜನ. ಇವತ್ತು ಕೃಷಿ ಯಾಂತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ, ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಹಲೋ ಹಲೋ ಸರ್, ಕೇಳ್ತಾ ಇದೆ, ಹೇಳಿ ಹೇಳಿ. ಸರ್ ಬಳ್ಳಾರಿ ಜಿಲ್ಲೆ ಕಂಬಳಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಸರ್, ಕೇಳಿ ಪ್ರಶ್ನೆ ಇವತ್ತು. ಸರ್ ಕೃಷಿ ಯಾಂತ್ರೀಕರಣದ ಬಗ್ಗೆ ಅಲ್ಲ ಸರ್ ಇದು. ಹೌದು ಸರ್, ಅದ್ರ ಮಹತ್ವ ಮತ್ತು ಮೌಲ್ಯ ಏನು ಸರ್, ಒಂದ್ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಎದುರು ನೆರವು ಯಾವ್ದು ಇವ್ರ ಮಹತ್ವ ಯಾಕೆ ಅಂತ ಕೇಳ್ತೀನಿ. ಈಗ ಕೃಷಿ, ನಾವು ಇದಕ್ಕಿಂತ ಮುಂಚೆ ಒಬ್ರು ಹೇಳಿದ್ರು ಬೇರೆ ದೇಶಗಳಲ್ಲಿ ನಮ್ ಕೃಷಿ ಯಾಂತ್ರೀಕರಣ ತುಂಬಾ ಮುಂದೋಗಿದೆ ಅಂತ. ನಾವು ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ಅಶ್ವಶಕ್ತಿ ಮೇಲೆ ನಾವು ನಮ್ಮ ಯಾಂತ್ರೀಕರಣ ಮಟ್ಟವನ್ನು ಅಳತೆ ಮಾಡ್ತಾರೆ. ಅವ್ರ ದೇಶದಲ್ಲಿ ಅದರಲ್ಲಿ 2 kW/h ಅಂತ, ಅಂದ್ರೆ ಎಷ್ಟು ಅಶ್ವಶಕ್ತಿ 1 ಹೆಕ್ಟೇರ್ ಅಂದ್ರೆ 2.5 ಎಕರೆನಲ್ಲಿ ನಿಮ್ಮಲ್ಲಿ ಲಭ್ಯ ಇದೆ ಅಂತ. ನಮ್ದು ಇವತ್ತು ನಮ್ಮ ರಾಜ್ಯದ್ದು ಇವತ್ತು 1.99 ಈ ಕಳೆದ 3-4 ವರ್ಷದಿಂದ ನಾವು ಕೃಷಿ ಯಂತ್ರೀಕರಣವನ್ನು ಜಾಸ್ತಿ ಮಾಡಿದ್ರಿಂದ, ಚೆನ್ನಾಗಿ ಸಬ್ಸಿಡಿ ಕೊಟ್ಟಿರೋದ್ರಿಂದ, ಯಂತ್ರೋಪಕರಣ ಬಳಕೆ ಟ್ರಾಕ್ಟರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ 2.55 ಹೋಗಿದೆ ಇವತ್ತು, 2.5 ಹೋಗಿದೆ. ಆದ್ರೆ ಬೇರೆ ದೇಶಗಳಲ್ಲಿ ಅದು 10-15-20 ಹೋಗಿದೆ. ಅದರಿಂದ ಅವರು ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬಾ ಮುಂದಿದ್ದಾರೆ. ನಾವು ಸಹಿತ ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬಾ ಸುಧಾರಿಸಲಿಕ್ಕೆ ಕೃಷಿಯ ಅಶ್ವಶಕ್ತಿ ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಇರುವಂತಹ ಅಶ್ವಶಕ್ತಿ ಅಂದ್ರೆ ಪವರ್ ಎಷ್ಟು ಅವೈಲಬಲ್ ಎಷ್ಟು ನಮ್ಗೆ ಸಿಗ್ಬೇಕು ಅನ್ನೋದನ್ನ ನೋಡ್ಲಿಕ್ಕೆ ಅದನ್ನ ನಾವು ಟ್ರಾಕ್ಟರ್ಗಳನ್ನ ಈ ವಿವಿಧ ಉಪಕರಣಗಳನ್ನ ನಾವು ಕೊಡ್ತಾ ಇದ್ದೀವಿ. ಹಂತ ಹಂತವಾಗಿ ಅದು ಈಗಾಗಲೇ ಸುಧಾರಣೆ ಕಂಡಿದೆ, ಬಹಳ ಸುಧಾರಣೆ ಕಂಡಿದೆ. ಹೇಳ್ತಲ್ಲ 1.9 ಅಶ್ವಶಕ್ತಿ 1 ಹೆಕ್ಟೇರ್ಗೆ ಇರ್ತಕ್ಕಂಥದ್ದು ಇವತ್ತು 2.5 ಆಗಿದೆ. ಒಂದು ಎರಡನೇ ಇನ್ನೊಂದು ಎರಡನೇ ಕ್ವಶನ್ ಕೇಳಿದ್ರಿಂದ ಎರಡನೇ ಕ್ವಶನ್ ಏನು ಎರಡನೇ ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಯಂತ್ರೋಪಕರಣ ನೆರವು ಯಾವ್ಯಾವ ಕೊಡ್ತೀವಿ ಸರ್? ಎಲ್ಲ ಉಪಕರಣಗಳಿಗೆ ಕೊಡ್ತೀವಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜೊತೆಗೆ 90% ಎಲ್ಲಾ ಉಪಕರಣಗಳು ಕೊಡ್ತೀವಿ. ಕೃಷಿ ಇಲಾಖೆ ಭೇಟಿ ಮಾಡಿ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ರಿ. ಕೃಷಿ ಇಲಾಖೆ ಬರುತ್ತೆ ಸರ್ ಅದು? ಹೌದು ಹೌದು ಹೌದು. ಅದು ಬರೀ ಯಾವ್ದೋ ರೋಟೋವೇಟರ್ ಅಂದ್ರೆ ಇರ್ತದೆ ಸರ್, ಅದು ಬೇರೆ ಬಿಡಿ ಇದು ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಸರ್. ಅದಕ್ಕೆ ಎಲ್ಲ ಮಾಡ್ತಾ ಇದಾರೆ ಅವರು, ಪವರ್ ಟಿಲ್ಲರ್, ನೇಗಿಲು, ರೋಟೋವೇಟರ್, ಡೀಸೆಲ್ ಪ್ಲೋ, ಬಾಂಡ್ಲಿ ಅಂತ ಬರ್ತಲ್ಲ ಬಾಂಡ್ಲಿ, ಕಲ್ಟಿವೇಟರ್, ಇನ್ನೊಂದು ಡಿಸ್ಕ್ ಯಾರೋ ಅಂತ ಬರ್ತದೆ, 4-5-8 ಬಾಂಡ್ಲಿ ಇರ್ತದೆ, ಅದು ಸಹಿತ ಕುಂಟೆ ಎಲ್ಲವನ್ನು ಕೊಡ್ತೇವೆ. ಕರೆ ಮಾಡಿ ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಚಂದ್ರಪಟ್ಟಣ ಹಾಸನ ಜಿಲ್ಲೆ. ಹ್ಮ್, ಕೇಳಿ ಪ್ರಶ್ನೆನ. ಚಂದ್ರಪಟ್ಟಣ ತರ ಕೆಳಗಿರ್ಕೊಪ್ಪಿಂದ ಸರ್, ಲಿಂಗರಾಜ್ ಅಂತ ಕೇಳಿ. ಸರ್, ಈಗ ಕೃಷಿ ಯಂತ್ರಗಳನ್ನ ಕೃಷಿ ಇಲಾಖೆಯಿಂದ ಕೊಡ್ತಾರೆ, ಬಹಳ ಸಂತೋಷ. ಆದ್ರೆ ಈ ರೈತರಿಗೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ತುಂಬಾ ಖರ್ಚು ಬರ್ತಾ ಇದೆ ಅವ್ರಿಗೆ. ಏನಾಗುತ್ತೆ ಅಂದ್ರೆ ಒಂದ್ಸಲ ಕಳಪೆ ಮಟ್ಟದ ಸಿಕ್ಬಿಡ್ತದೆ, ಆಮೇಲೆ ಸ್ಕಿಲ್ಡ್ ಮೆಕ್ಯಾನಿಕ್ ಇರೋದಿಲ್ಲ, ಯಾರ ಹತ್ರ ತಕೊಂಡ್ ಹೋಗ್ತಾರೆ ಮಿಷಿನ್ಗಳನ್ನ. ಅವ್ರಿಗೆ ನೀವು ಸಬ್ಸಿಡಿ ಕೊಟ್ಟರೆ ಅದು ಖರ್ಚು ಹೊರಟೋಗ್ಬಿಡುತ್ತೆ. ಹಂಗಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಮಾರ್ಗ ಇದ್ರೆ ಇಲಾಖೆಯಿಂದ ಮಾಡ್ತೀವಿ. ಈಗ ಅದೇ ಮಾಡ್ತೇವೆ ಈ ಸರ್. ನಾವಾಗ ನೀವು ಒಳ್ಳೆ ಒಂದು ಅಭಿಪ್ರಾಯ ಕೊಟ್ಟಿದ್ರಿ. ನೀವು ನಮ್ಮಲ್ಲಿ ಕೃಷಿ ಜಿಲ್ಲಾ ಮಟ್ಟದ ಕೃಷಿ ತರಬೇತಿ ಕೇಂದ್ರಗಳಿದಾವೆ, ಅಲ್ಲಿ ದುರಸ್ತಿ ಮತ್ತೆ ಕೃಷಿ ಅಂತ ನಿರ್ವಹಣೆ ಬಗ್ಗೆ ಒಂದು ತರಬೇತಿ ಹಮ್ಮಿಕೊಳ್ಳಿಕ್ಕೆ ನಾವು ಯೋಜನೆ ನಿರೂಪಿಸ್ತೇವೆ. ಆಗ ರೈತರು ಅಲ್ಲಿ ಬಂದು ಹೇಗೆ ನಮ್ಮ ಮಟ್ಟದಲ್ಲಿ ಹೆಂಗ್ ನಿರ್ವಹಣೆ ಮಾಡಿದ್ರೆ, ಶಂಕರಮೂರ್ತಿ ಅವರ ಆ ಒಂದು ಯೋಜನೆ ಯಾವಾಗ ಜಾರಿಗೆ ಬರ್ಬೋದು? ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಅದು ಯೋಜನೆಗಿರಿ ಅವ್ರು ಹೇಳ್ತಾ ಇದ್ದಾರೆ, ಅದು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ. ಆಯ್ತಲ್ವಾ? ರೈತರಿಗೆ ದುಬಾರಿ ಖರ್ಚು ಬರ್ತಾ ಇದೆ. ನಿರ್ವಹಣೆ ಸಣ್ಣ ಸಣ್ಣ ರೈತರ ಮಟ್ಟದಲ್ಲಿ ಅವರು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅವ್ರಿಗೆ ಗೊತ್ತಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಎಲ್ಲಿಂದ? ಕುಂಬಿಕೆರೆ, ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಹೇಳಿ ಸರ್. ನಾನು ಇವಾಗ ಬೋಟಿ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಮೋಟರ್ ತಗೊಂಡಿದ್ದೀನಿ. ಆ ಮೋಟರ್ಗೆ ತಗೊಂಡಿದ್ದೀನಿ, ತಗೊಂಡು ಮೋಟರ್ ಸಬ್ಸಿಡಿ ಸಿಗುತ್ತಾ? ಅಲ್ಲ, ಅದು ಜೋಟಿಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ, ಮೋಟರ್ಗೆ ಸಬ್ಸಿಡಿ ಸಿಗುತ್ತೆ. ಎಲ್ಲಿಂದ? ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿರ್ತೀರಿ ನೀವು? ಬೋಟಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಸರ್, ನನಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಇದಕ್ಕೆ ಮೋಟರ್ ಬೇಕಲ್ಲ, ಇದಕ್ಕೆ ಗ್ಯಾಸ್ ಹಾಕ್ಲಿಕ್ಕೆ. ಆ ಮೋಟರ್, ಆ ಮೋಟರ್ ಇಲ್ಲ ತಮ್ಗೆ, ನಮ್ಮಲ್ಲಿಲ್ಲ ಸಹಾಯ ಸಿಗುತ್ತೆ ಮೋಟರ್ಗೆ ಗ್ಯಾಸ್ ಹಾಕ್ಲಿಕ್ಕೆ. ಏನ್ ಗ್ಯಾಸ್ ಹಾಕ್ತೀರಿ ಅದಕ್ಕೆ? ಅದು ತೋಟಕ್ಕೆ ಔಷಧ ಹೊಡಿಲಿಕ್ಕೆ. ತೋಟಕ್ಕೆ ಔಷಧ ಹಾಕ್ಲಿಕ್ಕೆ ಅದಕ್ಕೆ ಸಿಗ್ಬೋದು. ಮೋಟರ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ, ನನಗೆ ಅದ್ರ ಬಿಲ್ ಗಿಲ್ ಎಲ್ಲ ಇದೆ. ಇಲ್ಲ, ಅದು ನಮ್ಮ ಕೃಷಿ ಇಲಾಖೆ ನೀವು ತಗೊಳೋದಕ್ಕಿಂತ, ನೀವು ಸಿಂಪರಣೆ ತಗೊಳೋದಕ್ಕಿಂತ ಮುಂಚೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಸೆಲೆಕ್ಷನ್ ಆದ್ಮೇಲೆ ತಗೊಳ್ಳಿಕ್ಕಾಗುತ್ತೆ. ಈಗ ಪರ್ಚೇಸ್ ಮಾಡಿದ ನೀವು ಆಳ ಖರೀದಿಸೋದಕ್ಕೆ ನಾವು ಅವಕಾಶ ಇರುವುದಿಲ್ಲ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಳಗರೆ

ಮೌನದರ್ಥ ನಿನಗ ತಿಳಿದಾದು, ಮೌನದರ್ಥ ನಿನಗ ಹೊಳದಾದು, ಗುಬ್ಬಿಯೊಂದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇತ್ತು ಎಲ್ಲಿಗೋಗ್ಯಾರೋ. ಹಕ್ಕಿ ರೆಕ್ಕಿ ಯಾಕ ಕಿತ್ತಾರೋ ಆ ರೆಕ್ಕಿಯೊಳಗ ಬರೆದ ಬಣ್ಣ ಅಳಿಸಿ ಹೋಗ್ಯಾರೋ. ಹಕ್ಕಿ ರೆಕ್ಕಿ ಯಾಕ ಕಿತ್ತಾರೋ ಆ ರೆಕ್ಕಿಯೊಳಗ ಬರೆದ ಬಣ್ಣ ಅಳಿಸಿ ಹೋಗ್ಯಾರೋ. ಓ ಪ್ರೀತಿಲಿಂಗ, ಓ ಭಾವಲಿಂಗ, ಓ ಭಾವಲಿಂಗ, ಬದುಕಿನರ್ಥ ನಿನಗ ಹೊಳದಾರು, ಬದುಕಿನರ್ಥ ನಿನಗ ಹೊಳದಾರು, ಗುಬ್ಬಿಯೊಂದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರೋ. ಜೀವಲಿಂಗ, ಓ ಜೀವಲಿಂಗ, ಅದರ ನಾದ ನಿನಗ ತಿಳಿದಾರು, ಅದರ ನಾದ ನಿನಗ ತಿಳಿದಾರು. ಗುಡ್ಡ ಬೆಟ್ಟ ಹಸಿರು ಹುಟ್ಟಾರೋ ಆ ಹಸಿರಿನೊಳಗ ಉಸಿರು ಯಾಕ ನಿಂತ ಬಿಟ್ಟಾರೋ. ಹಸಿರಿನೊಳಗ ಉಸಿರು ಯಾಕ ನಿಂತ ಬಿಟ್ಟಾರೋ. ಓ ಸೃಷ್ಟಿಲಿಂಗ, ಓ ಸೃಷ್ಟಿಲಿಂಗ, ಹೆಸರಿನರ್ಥ ನಿನಗ ಹೊಳದಾರು, ಹೆಸರಿನರ್ಥ ನಿನಗ ಹೊಳದಾರು, ಹೆಸರಿನರ್ಥ ನಿನಗ ಹೊಳದಾರು. ತನುವಿನೊಳಗನುದೀನವಿದ್ದು ತನ್ನ ಮನಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನುದೀನವಿದ್ದು ಹಳ್ಳ ಕೊಳ್ಳದ ಮಧ್ಯೆ ಕಂಪೀನ ಬಳ್ಳಿ ಬಳ್ಳಿಯನ್ನು ನೆಲ ಕುದುರಿ, ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನ ವಿದ್ದು ಕಾಯದ ಕೊಂಬಿ ಮ್ಯಾಲ ಮಾಯದಾಗಿಳಿ ಕುಳಿತು ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕೊಂದು ಮಾತು ಹೇಳ ದೇವೋದೇ ಹಂಸ ತನುವಿನೊಳಗನು ದೀನ ವಿದ್ದು ಗಾಳಿ ಪಂಜರದಂತೆ ಮಾರಿಗೆ ಅಮ್ಮನೆ ಮಾರಿ ಗಾಳಿಯು ಬಿಸಿ ಎಲೆ ತೂರಿ ಹೋಗುವಾಗ ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ಗಾಳಿಯು ಬೀಸಿದಂತೆ ಎಲೆ ತೂರಿ ಹೋಗುವಾಗ ಕಣ್ಣ ತಾಳಿಗೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನ ವಿದ್ದೂ